ಇನ್ನು ವಂದನೆಯ ಬಗ್ಗೆ ಶ್ರೀಮದಾಚಾರ್ಯರ ದೃಷ್ಟಾಂತ ಹೇಳೋದಾದರೆ, ನಾವು ಕೇವಲ ಪ್ರತಿಮೆಯಲ್ಲಿ ಭಗವಂತನನ್ನು ಕಂಡು ನಮಸ್ಕಾರ ಮಾಡಿದ್ರೆ, ಶ್ರೀಮದಾಚಾರ್ಯರು ಎಲ್ಲ ಕಡೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನನ್ನು ಕಂಡು ನಮಸ್ಕಾರ ಮಾಡ್ತಾಯಿದ್ರು. ಅವರು ವ್ಯಾಪ್ತೋಪಾಸಕರು ಅಥವಾ ಅಪ್ರತೀಕಾಲಂಬನರು ಅಂತ ಅದನ್ನೇ ದಾಸರು ಹೇಳ್ತಾರೆ. ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು, ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರು ಅಂತ. ಸುಮಧು ವಿಜಯಕಾರ್ ಹೇಳ್ತಾರೆ, ಶ್ರೀಮದಾಚಾರ್ಯ ಸಣ್ಣ ಮಗುವಾಗಿದ್ದಾಗಲೇ ತಮ್ಮ ತಂದೆ ತಾಯಿಯರೊಡಗೆ ವಿಶೇಷ ಸಮಾರಂಭಕ್ಕೆ ಒಂದು ಕಡೆ ಹೋಗಿರ್ತಾರೆ. ಎಲ್ಲರೂ ಕೂಡ ಆ ಬಂಧು ಬಾಂಧವರು, ತಂದೆ ತಾಯಿ ಮುಂತಾದವರೆಲ್ಲ ತಮ್ಮ ತಮ್ಮ ಕಾರ್ಯಗಳಲ್ಲಿ ಮಗ್ನರಾಗಿದ್ದರೆ, ಶ್ರೀಮದಾಚಾರ್ಯರು ತಾವೊಬ್ಬರೇ ಅಲ್ಲಿಂದ ಹೊರಟು ಕೊಡವೂರು, ಬನ್ನಂಜೆ ಮುಂತಾದ ಎಲ್ಲ ದೇವಾಲಯಗಳನ್ನು ಸಂದರ್ಶನ ಮಾಡಿ ಅಲ್ಲಿರ್ತಕ್ಕಂಥ ನಾರಾಯಣನನ್ನು ವಿಶೇಷವಾಗಿ ನಮಸ್ಕಾರ ಮಾಡಿ ಆಮೇಲೆ ಅನಂತೇಶ್ವರಕ್ಕೆ ಬಂದು ಸೇರ್ತಾರೆ. ಆಚಾರ್ಯರ ವಂದನೆ ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ದೇವತೆಗಳಿಗೂ ಕೂಡ ಆದರ್ಶಪ್ರಾಯವಾಗಿತ್ತು ಅಂತ ಸುಮಧ್ವ ವಿಜಯ ವರ್ಣನೆ ಮಾಡ್ತಾ ಇದೆ. ಹಾಗೆ ವಿಶೇಷವಾಗಿ ಅನುಸಂಧಾನ ಮಾಡಿದವರು ಶ್ರೀಮದ್ ಆಚಾರ್ಯರು ಅಂತ ಅವರ ಸುಮಧ್ವ ವಿಜಯದಲ್ಲಿ ನಾವು ಕೇಳ್ತೀವಿ. ಹಾಗೆ ಈ ನಮಸ್ಕಾರಕ್ಕೆ ಅತಿ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನ ಅನ್ನೋದಿರೋವಂಥದ್ದು. ಅದರಿಂದ ಆ ನಮಸ್ಕಾರ ಅನ್ನೋದು ಭಕ್ತಿಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಂಗ ಅಂತ. ಯಾವಾಗ ನಾವು ನಮಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ, ನಿಧಾನಕ್ಕೆ ನಮಗೆ ಆ ನಮಸ್ಕಾರದ ಫಲರೂಪವಾಗಿ ಜ್ಞಾನ ಅನುಸಂಧಾನಗಳನ್ನು ತಂದುಕೊಟ್ಟು ಅಲ್ಲಿ ಹೆಚ್ಚಿನ ಮಹಾತ್ಮೆಯನ್ನು ತಿಳಿಸಿಕೊಟ್ಟು ಭಗವಂತ ವಿಶೇಷವಾಗಿ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿ ಮಾಡುವಂತೆ ಜೀವರನ್ನು ಅನುಗ್ರಹಿಸ್ತಾನೆ.